ಪದ್ಧತಿಯಿಂದ ಜಮೀನಿನ ನೀರಿನ ಪಾತಳಿ ಮೇಲಕ್ಕೆ ಏರ್ತಾ ಬಂದು ಮೇಲ್ಮೈಗೆ ಸುಮಾರು 2 ಮೀಟರ್ ಆಳದಲ್ಲಿ ಬೆಳೆಗಳ ಬೆಳವಣಿಗೆ ಕುಂಠಿತವಾಗುವಷ್ಟು ಕಾಲ ಇದ್ರೆ ಅದನ್ನು ಜೌಳು ಸಮಸ್ಯೆ ಅಂತ ನಾವು ಕರಿತೀವಿ. ಅಂದ್ರೆ ಹೆಚ್ಚು ನೀರು, ಈ ನೀರಾವರಿ ನೀರನ್ನ ನಿಲ್ಲಿಸಿದಾಗ ಅದು ಮತ್ತೆ ಒಂದು ಹಂತದೊಳಗೆ ಆವಿಯಾಗಿ ಬರುತ್ತೆ, ಬರುವಾಗ ಲವಣಗಳನ್ನು ತಗೊಂಡ್ ಬಂದು ಮೇಲೆ ಬಿಟ್ಬಿಡುತ್ತೆ. ಹೌದು ಸರ್. ಅವಾಗ ಜವಳು ಅಂತ ಹೇಳ್ತೀವಿ. ಹೌದು ಸರ್. ಇದಕ್ಕೆ ಕಾರಣ ಏನು? ಈ ಸೌಳು ಜವಳಿಗೆ ಮುಖ್ಯವಾಗಿ ಕಾರಣಗಳು ಸರ್, ನಮ್ಮ ರೈತರು ಭೂಮಿಯ ಮಣ್ಣಿನ ಗುಣಧರ್ಮಗಳನ್ನು ಪರಿಗಣಿಸದೆ ಅವೈಜ್ಞಾನಿಕ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದು. ಎರಡನೇದಾಗಿ ಅವೈಜ್ಞಾನಿಕ ಮತ್ತು ಅಸಮರ್ಪಕ ನೀರಿನ ಬಳಕೆ. ಅಚ್ಚುಕಟ್ಟು ಪ್ರದೇಶಗಳಲ್ಲಿ ವಿಶೇಷವಾಗಿ ಕಾಲುವೆಗಳ ಪ್ರಾರಂಭಿಕ ಹಂತಗಳಲ್ಲಿ ಯಥೇಚ್ಛವಾಗಿ ನೀರು ಲಭ್ಯವಾಗುವುದರಿಂದ ರೈತರು ಭೂಮಿಗೆ ಮತ್ತು ಬೆಳೆಗೆ ಅವಶ್ಯಕತೆಗಿಂತ ಅಧಿಕ ನೀರುಣಿಸುತ್ತಾರೆ. ಮೂರನೇ ಕಾರಣ ಅಂತಂದ್ರೆ ಅಸಮರ್ಪಕ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದು. ಇವೆಲ್ಲ ಕಾರಣಗಳಿಂದಾಗಿ ಸೌಳು ಜವಳು ಸಮಸ್ಯೆಗಳು ಉದ್ಭವವಾಗ್ತಾ ಇದೆ. ಅಂದ್ರೆ ಅಚ್ಚುಕಟ್ಟು ಪ್ರದೇಶದ ಸಮಸ್ಯೆ ಇದು. ಹೌದು ಸರ್. ಒಟ್ಟಾರೆ ಅಲ್ಲ. ಹೌದು ಸರ್. ಹಿಂಗ ಆದ್ಮೇಲೆ ಮಣ್ಣಿನ ಮೇಲೆ ಏನ್ ಪರಿಣಾಮ ಆಗುತ್ತೆ, ಅಥವಾ ನಾವು ಮುಂದೆ ಬೆಳೆಯುವಂತ ಬೆಳೆ ಮೇಲೆ ಏನ್ ಪರಿಣಾಮ ಆಗುತ್ತೆ? ಹಾ, ಈ ರೀತಿ ಆಗೋದ್ರಿಂದ ಸರ್ ಭೂಮಿಯ ಆರೋಗ್ಯ ಕೆಟ್ಟ ಹೋಗ್ತದೆ, ಹಾಗೆಯೇ ಬೆಳೆ ಇಳುವರಿ ಕುಂಠಿತ ಆಗ್ತದೆ, ರೈತರ ಆರ್ಥಿಕ ಪರಿಸ್ಥಿತಿ ಹದಗೆಡ್ತದೆ, ರೈತರು ವಲಸೆ ಹೋಗುವಂತಹ ಪ್ರಸಂಗಗಳು ಬರ್ತದೆ. ಇವು ಸೌಳು ಜವಳಿನ ಸಮಸ್ಯೆಗಳ ಸಾಮಾಜಿಕ ಮತ್ತು ಆರ್ಥಿಕ ದುಷ್ಪರಿಣಾಮಗಳಾಗ್ಯಾವ. ಫಲವತ್ತಾದ ಕೃಷಿ ಭೂಮಿ ಸಾಗುವಳಿಯಿಂದ ಹೊರ ಹೋಗುವುದಾಗಲಿ, ಇಳುವರಿ ಕುಂಠಿತವಾಗುವುದರಿಂದ ದೇಶದ ಕೃಷಿ ಉತ್ಪಾದನೆ ಹಾಗೂ ಆಹಾರ ಭದ್ರತೆಗೆ ಧಕ್ಕೆ ಆಗ್ತದೆ ಸರ್. ಅಂದ್ರೆ ಈ ಸಮಸ್ಯೆ ಒಟ್ಟಾರೆ ನಾವು ಹೇಳಬೇಕಂದ್ರೆ ಎಲ್ಲೆಲ್ಲಿ ಈ ರೀತಿ ಅಚ್ಚುಕಟ್ಟು ಪ್ರದೇಶ ಇದೆ, ಡ್ಯಾಮಿನ ನೀರು ಯಾರು ಬಳಸ್ತಾ ಇದ್ದಾರೆ, ಇಂತಲ್ಲೆಲ್ಲ ಈ ಸಮಸ್ಯೆ ಸಹಜವಾಗಿರುತ್ತದೆ. ಹೌದು ಸರ್. 13 ನಮ್ಮ ಮುಖ್ಯ ಅಣೆಕಟ್ಟುಗಳಿದ್ದಾವೆ ಕರ್ನಾಟಕದಲ್ಲಿ. ಆ ಅಣೆಕಟ್ಟುಗಳ ಕೆಳಗಡೆ ನಿರ್ಮಾಣವಾದಂತಹ ಕಾಲುವೆ ಜಾಲಗಳಿಂದ ನೀರು ನಮ್ಮ ರೈತರು ಪಡಿತಾರ, ಅಲ್ಲಿ ಇಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಈ ರೀತಿ ಸಮಸ್ಯೆ ಆಗುವುದನ್ನ ನಾವು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಪರಿಹಾರ ಏನು? ಸಾಮಾನ್ಯವಾಗಿ ಈ ಸೌಳು ಜವಳ ಸಮಸ್ಯೆಗಳು ಉದ್ಭವಿಸದಂತೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ಶ್ರೇಷ್ಠ. ಜಮೀನನ್ನ ನೀರಾವರಿಗೆ ಅಳವಡಿಸುವ ಮುಂಚೆ ಹಾಗೂ ನಂತರ ಸೂಕ್ತವಾದ ಭೂ ಅಭಿವೃದ್ಧಿ ಕ್ರಮಗಳನ್ನು ಕೈಗೊಳ್ಳುವುದು, ನೈಸರ್ಗಿಕವಾದ ನಾಲೆಗಳನ್ನು ಸುಸ್ಥಿತಿಯಲ್ಲಿ ಇಡುವುದು, ಅಂದ್ರೆ ರೈತರು ತಮ್ಮ ಜಮೀನುಗಳ ಅಕ್ಕಪಕ್ಕದಲ್ಲಿರುವಂತಹ ನೈಸರ್ಗಿಕ ನಾಲೆಗಳನ್ನು ಸುಸ್ಥಿತಿಯಲ್ಲಿಡುವುದು, ಅದರಲ್ಲಿರುವಂತಹ ಸಿಲ್ಟ್ ತೆಗೆಯೋದಾಗಲಿ, ಅದರ ಆಜುಬಾಜು ಇರುವಂತಹ ಜಂಗಲ್ಗಳನ್ನು ಸ್ವಚ್ಛವಾಗಿಡಬೇಕಾಗ್ತದೆ. ರೈತರು ಕಡಿಮೆ ನೀರು ಬೇಡಿಕೆಯ ಬೆಳೆಗಳನ್ನು ಬೆಳೆಯುವುದು ಮುಂತಾದವುಗಳಿಂದ ಸಮಸ್ಯೆಯನ್ನು ತಡೆಗಟ್ಟಬಹುದಾಗಿದೆ. ಸುಧಾರಿತ ಬೇಸಾಯ ಕ್ರಮಗಳಿಂದಲೂ ಈ ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದಾಗಿದೆ. ಜೊತೆಗೆ ನಿರಂತರವಾಗಿ ನಮ್ಮ ರೈತರು ನೀರು ಮತ್ತು ಮಣ್ಣಿನ ಆರೋಗ್ಯದತ್ತ ಅವರ ಗಮನ ಆ ಕಡೆಗೆ ಕೇಂದ್ರೀಕೃತವಾಗಿರಬೇಕು. ಇಲ್ಲಿ ಈ ರೀತಿ ಪರಿಹಾರಗಳನ್ನು ನೀವು ಹೇಳಿದ್ರೆ ಮುಂಜಾಗ್ರತಾ ಕ್ರಮಗಳು ಅಂತ ಹೇಳಿದ್ರಲ್ಲ, ಬರೀ ರೈತರಷ್ಟೇ ತಗೊಳ್ಳೋದು ಅಥವಾ ಇಲಾಖೆಯವರು ತಗೋಬೇಕು? ಇದು ಸರ್ ಸಾಮಾನ್ಯವಾಗಿ ಜವಳು ಸಮಸ್ಯೆ ರೈತರಷ್ಟೇ ಮಾಡಿಕೊಂಡ್ರೂ ಕೂಡ ಇದು ಆಗಬಹುದಾಗಿದೆ. ತಮ್ಮ ಜಮೀನಿನ ಅಕ್ಕಪಕ್ಕದಲ್ಲಿರುವಂತಹ ನೈಸರ್ಗಿಕವಾಗಿ ನಾಲೆಗಳಿರ್ತವೆ, ಹಳ್ಳ ಮುಂತಾದವುಗಳನ್ನ, ಅವು ನೀರು ಸಲೀಸಾಗಿ ಹರಿದು ಹೋಗುವಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು ರೈತರು. ಅದನ್ನೇ ರೈತರೇ ಮಾಡಿಕೊಂಡ್ರೆ ಸಾಕು, ಇದೇನು ಜಾಸ್ತಿ ಖರ್ಚಾಗುವಂತದ್ದು ಅಲ್ಲ. ತಮ್ಮ ಜಮೀನುಗಳನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ಕೋತಿರ್ತಾರ, ತಮ್ಮ ಜಮೀನು ಪಕ್ಕದಲ್ಲಿರುವಂತಹ ನೈಸರ್ಗಿಕ ನಾಲೆಗಳನ್ನು ಅವರು ಸ್ವಚ್ಛ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ಕಸ ಕಡ್ಡಿ ಕಂಟಿ ಅಂತಿಂತಾ ಇರ್ತವು, ಅವು ಎಲ್ಲ ಮತ್ತೆ ಕಾಲುವೆಗೂ ತೊಂದರೆ ಮಾಡ್ತಾ ಇರ್ತಾವು. ಮತ್ತೆ ಇನ್ನೊಂದು ಏನಂದ್ರೆ ನೀರಿದೆ ಅಂತ ಹೇಳಿ ಹೆಚ್ಚಾಗಿ ನೀರನ್ನ ಹೊಲಗದ್ದೆಗಳಿಗೆ ಹಾಯಿಸುವುದು, ಇದು ಬೆಳೆ ಬಯಸಲಿ ಬಯಸ್ತಾ ಇರಲಿ ನೀರು ಹೆಂಗೂ ಇದೆ ಬರ್ತಾ ಇದೆ ನೀರು ಹಾಯಿಸ್ಬಿಡೋಣ ಅಂತೇಳಿ ಹಾಯಿಸ್ತಾರೆ, ನೀರು ನಿಲ್ಲುವಂಗೆ ಮಾಡ್ತಾರೆ, ಯಥೇಚ್ಛವಾಗಿ ನೀರನ್ನ ನಿಲ್ಲಿಸ್ತಾರೆ. ಅಲ್ಲಿ ಬೇರಿಗೆ ಉಸಿರಾಟ ಕೂಡ ನಿಂತು ಹೋಗ್ಬಿಡುತ್ತೆ, ಬೆಳೆಗಳು ಸಹಜವಾಗಿ ಸರಿ ಬರಲ್ಲ. ಹಾಗಾಗಿ ಗಾಳಿ ಕೂಡ ಒಂದು ಮಹತ್ವದ ಆಹಾರ ಬೆಳೆಗಳಿಗೆ ಅನ್ನೋದು ರೈತರಿಗೆ ಗೊತ್ತಾಗಬೇಕಾಗಿದೆ. ಸತ್ಯವಾದ ಮಾತು. ನಮ್ಮ ಬೆಳೆಗಳಲ್ಲಿ ಒಂದು ಸರಳ ಶಬ್ದಗಳಲ್ಲಿ ನಾನು ತಮಗೆ ವಿವರಿಸ್ತೇನೆ. ನಮ್ಮ ಬೆಳೆಗಳ ಬೇರು ವಲಯದಲ್ಲಿ 25% ಗಾಳಿನೂ ಕೂಡ ಇರಬೇಕು, ಶೇಕಡ 25 ಗಾಳಿ ಇರಬೇಕು, ಶೇಕಡ 25 ನೀರು ಇರಬೇಕು, ಇನ್ನೊಂದು ಸುಮಾರು 45%ನಷ್ಟು ಮಣ್ಣಿರಬೇಕು. ಸಾವಯವ ಅಂಶ ಆಗಲಿ ಅಥವಾ ಇನ್ನಿತರೆ ಗೊಬ್ಬರಗಳನ್ನು ಏನು ನಮ್ಮ ರೈತರು ಹಾಕ್ತಾರ ಅದು 5% ಮಾತ್ರ ಇರಬೇಕು. ಮುಖ್ಯವಾಗಿ ಅದರಲ್ಲಿ 25% ಗಾಳಿ ಇರಬೇಕು ಅನ್ನೋದನ್ನ ನಮ್ಮ ರೈತರು ರೈತ ಬಾಂಧವರು ಗಮನಿಸಬೇಕಂತ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಹೆಚ್ಚು ನೀರು ಬಯಸುವಂತಹ ಬೆಳೆಯನ್ನು ಹಾಕಿದಾಗ ಮುಂದಿನ ಸಾರಿ ಕಡಿಮೆ ನೀರನ್ನ ಬಯಸುವಂತಹ ಬೆಳೆಯನ್ನು ಹಾಕೋದ್ರಿಂದ ಸಮತೋಲನ ಮಾಡಲಿಕ್ಕೆ ಸಾಧ್ಯ. ಅವಶ್ಯ ಸರ್, ಆ ರೀತಿ ಕೂಡ ಮಾಡಬಹುದು, ಮಾಡಲೇಬೇಕು ನಮ್ಮ ರೈತರು. ಕೆಲವು ಭಾಗಗಳಲ್ಲಿ ಈಗ ಉದಾಹರಣೆಗೆ ನಮ್ದು ಸಿಂಧನೂರು, ಗಂಗಾವತಿ ಇಂಥ ಕೆಲವು ತಾಲೂಕುಗಳಲ್ಲಿ ನಮ್ಮ ರೈತರು ಹೆಚ್ಚೆಚ್ಚು ಭತ್ತಗಳನ್ನೇ ಬೆಳೀತಾರ, ಆಮೇಲೆ ನಿರಂತರವಾಗಿ ಭತ್ತಗಳನ್ನ ಬೆಳೀತಾರ. ಅದನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು, ನಮ್ಮ ರೈತ ಬಾಂಧವರು ಇದನ್ನು ಗಮನಿಸಬೇಕು. ಸ್ವಲ್ಪ ಬೆಳೆ ಬದಲಾವಣೆ ಮಾಡ್ತಾ ಇರಬೇಕು, 2 ವರ್ಷಕ್ಕೊಮ್ಮೆ ಅಥವಾ 3 ವರ್ಷಕ್ಕೊಮ್ಮೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು. ಹಾಗೆ ಮಣ್ಣಿನ ಪರೀಕ್ಷೆ ಕೂಡ ಮಾಡ್ತಾ ಇರಬೇಕಾಗ್ತದೆ ರೈತರು. ರೈತರು ತಮ್ಮ ಜಮೀನುಗಳಿಗೆ ಹೋದಾಗ ಇವನ್ನೆಲ್ಲ ಅಂಶಗಳನ್ನು ಗಮನಿಸ್ತಾ ಇರಬೇಕು. ಅದೇ ನಿಜವಾದ ರೈತ ಅದವ, ಪ್ರತಿದಿನ ತಮ್ಮ ಜಮೀನಿಗೆ ಹೋಗಿ ಆ ಜಮೀನಲ್ಲಿ ಮತ್ತು ಒಡ್ಡುಗಳಲ್ಲಿ, ಬಾಂಧಗಳಂತ ಏನ್ ಹೇಳ್ತೀವಿ, ಬಾಂಧಗಳಲ್ಲಿ ಓಡಾಡ್ತಾ ಇರಬೇಕಾಗ್ತದೆ ರೈತ ಬಾಂಧವರು. ಅವರು ನಿಜವಾದ ರೈತರು ಅಂತ ನಮ್ಮ ಕೃಷಿ ತಜ್ಞರು ಹೇಳ್ತಾ ಇದ್ದಾರೆ ಸರ್. ಮತ್ತೆ ಅನೇಕ ಸಾರಿ ಬಸಿಗಾಲುವೆಗಳನ್ನ ನಾವು ಹಾಕು ಅಂತ ಹೇಳ್ತಾ ಇರ್ತೀವಿ, ರೈತರು ಕೂಡ ಅನೇಕ ಕಡೆ ಹಾಕಿದ್ದಾರೆ. ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗಿರಬಹುದು ಅಥವಾ ನೀರಾವರಿ ಅಚ್ಚುಕಟ್ಟು ಪ್ರದೇಶ ಆಗಿರಬಹುದು, ಈ ಬಸಿಗಾಲುವೆ ಎಷ್ಟು ಪರಿಣಾಮಕಾರಿ, ಅದರ ಪಾತ್ರ ಹೇಗೆ ಅನ್ಸುತ್ತೆ ಸರ್? ನಮ್ಮ ಪ್ರಯತ್ನಗಳು ಅಂದ್ರೆ ಈಗ ನೈಸರ್ಗಿಕ ನಾಲೆಗಳನ್ನ ನಾವು ಸ್ವಚ್ಛವಾಗಿ ಇಟ್ಟುಕೊಂಡ್ರೂ ಕೂಡ ಮತ್ತು ಸೀಟ್ ತೆಗೆದು ಜಂಗಲ್ ತೆಗೆದು ಸ್ವಚ್ಛ ಮಾಡಿಕೊಂಡ್ರೂ ಕೂಡ ಕೆಲವು ಸಾರಿ ನಮ್ಮ ಸೌಳು ಜವಳ ಸಮಸ್ಯೆ ಬಗೆಹರಿಯುವುದಿಲ್ಲ. ಇಂಥ ಸಮಯದಲ್ಲಿ ಎಲ್ಲ ಪ್ರಯತ್ನಗಳನ್ನು ಮೀರಿ ಸಮಸ್ಯೆಗಳು ಮುಂದುವರೆದ್ರೆ ಉಪಶಮನ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗ್ತದೆ. ಇತ್ತೀಚೆಗೆ ಸೌಳು ಜವಳ ಸಮಸ್ಯೆ ಪರಿಹಾರಕ್ಕಾಗಿ ಅನೇಕ ತಂತ್ರಜ್ಞಾನಗಳು ಆವಿಷ್ಕರಣೆ ಆಗಿವೆ. ಅವುಗಳಲ್ಲಿ ಪ್ರಮುಖವಾಗಿ ತೆರೆದ ಹಾಗೂ ಅಂತರ್ಗತ ಬಸಿ ಕಾಲುವೆಗಳಂತ ಹೇಳ್ತೀವಿ ನಾವು. ಹೆಚ್ಚಿನ ನೀರು ಬಸಿದು ಹೋಗುವುದರಿಂದ ಬೆಳೆಗಳ ಬೇರುಗಳ ಉಸಿರಾಟ ಹಾಗೂ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಮಣ್ಣಿನಲ್ಲಿರುವ ಉಪ್ಪಿನ ಅಂಶವು ಕಡಿಮೆಯಾಗಿ ಬೆಳೆಗಳು ಬೇರುಗಳ ಮುಖಾಂತರ ಆಹಾರ ಅಂಶವನ್ನು ಸಮರ್ಥವಾಗಿ ಹೀರಿಕೊಳ್ಳಲು ಅನುಕೂಲ ಆಗ್ತದೆ. ಮಣ್ಣಿನ ಕಣಗಳ ರಚನೆ ಸುಧಾರಿಸುತ್ತದೆ. ಮಣ್ಣಿನ ನೀರಿನಲ್ಲಿ ಇಂಗುವ ಹಾಗೂ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಸುಧಾರಿಸುತ್ತದೆ. ಇದರಿಂದಾಗಿ ಒಟ್ಟಾರೆ ನೀರು, ನೆಲ ಮತ್ತು ಬೆಳೆಗಳ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ನಾವು ಕಾಣಬಹುದಾಗಿದೆ. ಮತ್ತೆ ಅಲ್ಲಿ ಲವಣ ಅಂದ್ರೆ ಬೇಡವಾದಂತ ಲವಣಗಳು ಬಸಿಗಾಲುವೆ ಮೂಲಕ ಹೊರಗೆ ಹೋಗ್ತಾವೆ, ಅದು ಕೂಡ ಒಂದು ದೊಡ್ಡ ಕೆಲಸ. ಹೌದು. ಮತ್ತೆ ಇನ್ನೊಂದು ಏನಂದ್ರೆ ಈ ರೀತಿ ಮಾಡಿದಾಗ ಮಣ್ಣಿನ ಆರೋಗ್ಯ ಸುಧಾರಣೆ ಆಗಿದೆ, ಹಿಂಗಿಂಗ್ ಮಾಡಬೇಕು ರೈತರು ಅಂತ ಹೇಳಿಕ್ಕೆ ನಮ್ಮಲ್ಲಿ ಏನಾದರೂ ಉದಾಹರಣೆ ಇದಾವ? ಸಾಕಷ್ಟು ಉದಾಹರಣೆಗಳಿದ್ದಾವೆ ಸರ್. ಆ ರೀತಿ ಮರುಗೂರು ಮಾದರಿ ಅಂತ ಹೇಳ್ತೇವೆ ನಾವು. ಸರ್ಕಾರ ಮತ್ತು ರೈತರ ಸಹಭಾಗಿತ್ವ ಮತ್ತು ಸಮನ್ವಯತೆಯಿಂದ ವಿಜಯಪುರ ಜಿಲ್ಲೆಯ ಇಂಡಿ ಶಾಖಾ ಕಾಲುವೆಯಲ್ಲಿ ನಮ್ಮ ವಾಲ್ಮೀಕಿ ಸಂಸ್ಥೆಯ ಈ ಮುಂಚಿನ ನಿರ್ದೇಶಕರಾದಂತಹ ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಇವರ ಸಂಯೋಜನೆಯೊಂದಿಗೆ ಸೌಳು ಜವಳ ನಿರ್ಮೂಲನೆ ಮಾಡಲು ಪ್ರಯತ್ನಗಳನ್ನು ಮಾಡಲಾಗಿದೆ. 2002-03 ಇಸವಿಯಲ್ಲಿ ನಾಲೆಯಿಂದ ಹರಿದು ಬಂದ ನೀರನ್ನು ಬಳಸಿದ ರೈತರು ಉತ್ತಮ ಫಸಲನ್ನು ಪಡೆದಿದ್ದರು. ಆದರೆ ಕೇವಲ 5 ವರ್ಷಗಳಲ್ಲಿ ನೀರಾವರಿ ಜಾಲದ ನಿರ್ಲಕ್ಷ್ಯ, ಭೂಮಿಯ ಗುಣಧರ್ಮ, ಅಲ್ಲಿ ಆಳವಾದ ಕಪ್ಪು ಮಣ್ಣು ಕೂಡ ಇದೆ ಆ ಭಾಗದಲ್ಲಿ, ನೀರಿನ ದುರ್ಬಳಕೆಯಿಂದಾಗಿ ಫಲವತ್ತಾದ ಭೂಮಿ ಸೌಳು ಜವಳು ಸಮಸ್ಯೆಗೆ ಬಲಿಯಾಗಿತ್ತು. ಕೃಷಿ ಉತ್ಪಾದನೆ ಕುಂಠಿತವಾಗಿ ರೈತರು ವಲಸೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. 2009-10 ಇಸವಿಯಲ್ಲಿ ಕೃಷ್ಣಾ ಕಾಡ ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯ ವಿಜಾಪುರ್ ರೈತ ಸಮುದಾಯದ ಜಂಟಿ ಪ್ರಯತ್ನದಿಂದಾಗಿ ಇಂಡಿ ತಾಲೂಕಿನ ಮರಗೂರು, ಧೂಳುಕೇಡ, ಸಿರ್ನಾಳ ಮತ್ತು ಇತರೆ ಗ್ರಾಮಗಳ ಸುಮಾರು 1,000 ಎಕರೆ ಬಾಧಿತ ಹೊಲಗಳ ಸುಧಾರಣೆಯನ್ನು ಕೈಗೊಳ್ಳಲಾಗಿದೆ. ಕೃಷ್ಣಾ ಕಾಳದ ಹಣಕಾಸಿನ ನೆರವು, ಕೃಷಿ ವಿಜ್ಞಾನಿಗಳ ತಾಂತ್ರಿಕ ಮಾರ್ಗದರ್ಶನ ಹಾಗೂ ರೈತರ ಸಹಭಾಗಿತ್ವದಲ್ಲಿ ಮರಗೂರು ಗ್ರಾಮದ ನೀರಾವರಿ ಕ್ಷೇತ್ರದ ತೆರೆದ ಬಸಿಗಾಲುವೆಗಳ ಮುಖಾಂತರ ಸೌಳು ಜವಳ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ. 2011-12 ಈಚೆಗೆ ಬೆಳೆಗಳ ಇಳುವರಿ ಸುಧಾರಣೆಯಾಗಿ ಊರನ್ನೇ ತ್ಯಜಿಸಿ ಹೋದ ರೈತರು ಗ್ರಾಮಕ್ಕೆ ಮರಳಿ ಬರುವಂತಾಗಿದೆ. ರೈತರ ಮೊಗದಲ್ಲಿ ಈಗ ಸಂತೋಷ ಎದ್ದು ಕಾಣುತ್ತಿದೆ. ಈ ಒಂದು ಪ್ರಯತ್ನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಾದರಿಯಾಗಿದ್ದು ಭೂಮಿಯ ಸುಧಾರಣಾ ಕ್ರಮಗಳು ಇಂದಿಗೂ ಮುಂದುವರಿತಾ ಇವೆ. ಇಂತಹ ಸಾಂಘಿಕ ಪ್ರಯತ್ನಗಳಿಂದ ನೀರಾವರಿಯೊಂದು ಶಾಪವಾಗದೆ ವರವಾಗುವ ಸಾಧ್ಯತೆಗಳಿವೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ ಸರ್. ಇಂತಹವು ಇನ್ನೂ ಕೆಲವು ಉದಾಹರಣೆಗಳಿದ್ದಾವ. ಈ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ಸೌಳು ಜವಳ ನಿರ್ವಹಣೆ ಮಾಡಿದ್ದು ಅಂತರ್ಗತ ಬಸಿ ಕಾಲುವೆಗಳ ಮುಖಾಂತರ ನಿರ್ವಹಣೆ ಅಲ್ಲೇ ಮಾಡಲಾಗಿದೆ. ಅದನ್ನು ಕೃಷಿ ಇಲಾಖೆಯಿಂದ ಆ ಕೆಲಸವನ್ನು ನಿರ್ವಹಿಸಲಾಗಿದೆ. ಸುಮಾರು 1,000 ಎಕರೆದಷ್ಟು ಜಮೀನನ್ನು 2,51,00,000 ವೆಚ್ಚದಲ್ಲಿ ಕಾಮಗಾರಿಯನ್ನು ನಿರ್ವಹಿಸಲಾಗಿದೆ. ರೈತ ಬಾಂಧವರು ತಮಗೆ ಬೇಕಾದರೆ ಇವತ್ತಿಗೂ ಕೂಡ ಹೋಗಿ ಆ ಇಂಗ್ಳಿ ಗ್ರಾಮದಲ್ಲಿ ಏನು ನಿರ್ವಹಣೆ ಮಾಡಿದ್ದಾರೆ, ಅಂತರ್ಗತ ಬಸಿ ಕಾಲುವೆಗಳನ್ನು ನೋಡಿಕೊಂಡು ಬರಬಹುದಾಗಿದೆ. ಅದು ನಮ್ಮ ವಾಲ್ಮೀಕಿ ಸಂಸ್ಥೆಯಲ್ಲಿ ಏನು ನಾವು ತರಬೇತಿ ಕಾರ್ಯಕ್ರಮಗಳನ್ನು ಕೈಗೊಳ್ತೀವಿ ಆ ತರಬೇತಿ ಸಮಯದಲ್ಲಿ ಮತ್ತು ನಮ್ಮ ಇಲಾಖೆ ಇಂಜಿನಿಯರ್ಗಳಿಗೂ ಕೂಡ ನಾವು ಇಂಗ್ಳಿ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಾವು ನಮ್ಮ ರೈತರಿಗೆ ಮತ್ತು ಇಂಜಿನಿಯರ್ಗಳಿಗೆ ಈ ಉದಾಹರಣೆ ನಾವು ತೋರಿಸ್ತಾ ಇದ್ದೀವಿ ಸರ್.

ಆ ಇಂಗ್ಲೆಂಡ ದೇಶಕ್ಕ ಓಡಿಸಿದ ಚಕ್ಕ ಹನೋಡು ಇಂಗ್ಲೆಂಡ ದೇಶಕ್ಕ ಓಡಿಸಿದ ಚಕ್ಕ ಸಂಗ್ರಾಮದೊಳು ಇದು ಜಯಿಸಿದ ಚಕ್ರ ಏ ಸಂಗ್ರಾಮದೊಳು ಇದು ಜಯಿಸಿದ ಚಕ್ರ ಶೃಂಗಾರ ಧ್ವಜೆಯೊಳು ನೆರೆಯುವ ಚಕ್ರ ಚಲುವ ಚಕ್ರವನ ಗರಣೆ ತಿರುಗುವ ಚಲುವ ಚಕ್ರವನ ನೋಡಿರೋ ಅಶೋಕ ಭೂಪತಿ ನೆಚ್ಚಿದ ಚಕ್ರ ಹೈದು ಅಶೋಕ ಭೂಪತಿ ನೆಚ್ಚಿದ ಚಕ್ರ ವಸದಿಯೊಳಗ ಇದು ಹೆಚ್ಚಿನ ಚಕ್ರ ಹನೋಡು ವಸದಿಯೊಳಗ ಇದು ಹೆಚ್ಚಿನ ಚಕ್ರ ಸುಶೀಲ ಪುರುಷರಿಗೆ ಮೆಚ್ಚಿನ ಚಕ್ರ ಆ ಸುಶೀಲ ಪುರುಷರಿಗೆ ಮೆಚ್ಚಿನ ದುಶೀಲರಿಗೆ ಇದು ರಚ್ಚಿನ ಚಕ್ರ ಚಲುವ ಚಕ್ರವನ ನೋಡಿರೋ ತಿರುಗುವ ಚಲುವ ಚಕ್ರವನ ನೋಡಿರೋ ಗರ ಗರನೆ ತಿರುಗುವ ಚಲುವ ಚಕ್ರವನ ನೋಡಿರೋ ಗರ ಗರನೆ ತಿರುಗುವ ಚಲುವ ಚಕ್ರವನ ನೋಡಿರೋ ಗರ ಗರನೆ ತಿರುಗುವ ಏ ಮಹಾತ್ಮ ಗಾಂಧಿ ಅವರ ಪ್ರೇಮದ ಚಕ್ರ ಏ ಮಹಾತ್ಮ ಗಾಂಧಿ ಅವರ ಪ್ರೇಮದ ಚಕ್ರ ಶ್ರೀಹರಿ ಕೃಷ್ಣರ ಸಹಾಯದ ಚಕ್ರ ಇದು ಶ್ರೀಹರಿ ಕೃಷ್ಣರ ಸಹಾಯದ ಚಕ್ರ ಆ ವೈರಿಗಳಿಗೆ ಇದು ಮಾಯದ ಚಕ್ರ ಆ ವೈರಿಗಳಿಗೆ ಇದು ಮಾಯದ ಚಕ್ರ ಭಾರತ ಜೀವನ ಉಪಾಯದ ಚಕ್ರ ಚಲುವ ಚಕ್ರವನ ಕಲ್ಯಾಣ ಕಲ್ಯಾಣ ಅಣ್ಣ ಶಿವನು ಶರಣಾರ್ಥಿ ಅಂದೋ ಶಿವ ಶರಣ ಅರಳಯ ಭಕ್ತಿಲಿ ಮಾಡಿದ ನಿನಗ ಶರಣ ಅರಳಯ ಭಕ್ತಿಲಿ ಮಾಡಿದ ನಿನಗ ಶರಣ ಕೂಡಲ ಸಂಗಮ್ ಹೋಗಿ ಮುಟ್ಟ ಸಂಜೋ ಅವನ್ನ ಕೂಡಲ ಸಂಗಮ್ ಹೋಗಿ ಮುಟ್ಟ ಸಂಜೋ ಅವನ್ನ ಹಾ ಕಲ್ಯಾಣ ಮಾಡತಿದ್ದೋ ಶರಣ ನಂದೇ ಉಂಗರಕ್ಕ ಮಾಡತಿದ್ದೋ ಶರಣ ನೋಡಿವರಿಗೆ ಹಚ್ಚಿದಾರೋ ಮಂತ್ರಿ ಜನ ನೋಡಿವರಿಗೆ ಹಚ್ಚಿದಾರೋ ಮಂತ್ರಿ ಜನ ತಗದೆಟ್ಟರ ಉರಧೂತ ಸಿಂಹಾಸನ ಉಂಗರ ತಗದೆಟ್ಟರ ಉರಧೂತ ಸಿಂಹಾಸನ ಹಾ ಕಲ್ಯಾಣ ಬಸವಣ್ಣ ಹೋಗಿ ಕೂಡಿ ಕೂಡಲ ಸಂಗಮಣ್ಣ ಮತ್ತು ಯಾವಾಗ ಬರತೀಯೋ ಬಸವಣ್ಣ ಇನ್ನೊಮ್ಮೆ ಯಾವಾಗ ಬರತೀಯೋ ಬಸವಣ್ಣ ಕ್ಷೇತ್ರ ಶಿಶುವಿನಾಳ ಜಾತ್ರೆಗೆ ಹೋಗೋನು ಬಾ ಮಹಾತ್ಮರ ಮಹಿಮೆಯ ತಿಳಿಯೋನು ಬಾ ಪ್ರೀತಿಲಿ ತತ್ವಗಳಾಡೋನು ಬಾಬಾ ದಾತ್ರೆಯಲ್ಲಿ ಮಹಾಕ್ಷೇತ್ರ ಶಿಶುವಿನಾಳ ಜಾತ್ರೆಗೆ ಹೋಗೋನು ಬಾ ಮಹಾತ್ಮರ ಮಹಿಮೆಯ ತಿಳಿಯೋನು ಬಾ ಪ್ರೀತಿಲಿ ತತ್ವಗಳಾಡೋನು ಬಾಬಾ ದಾತ್ರೆಯಲ್ಲಿ ಮಹಾಕ್ಷೇತ್ರ ಶಿಶುವಿನಾಳ ಜಾತ್ರೆಗೆ ಕ್ಷೇತ್ರ ಶಿಶುವಿನಾಳ ಜಾತ್ರೆಗೆ ಹೋಗುನು ಬಾ ಮಹಾತ್ಮರ ಮಹಿಮೆಯ ತಿಳಿಯೋನು ಬಾ ಪ್ರೀತಿಲೆ ತತ್ವಗಳಾಡೋನು ಬಾಬಾ ಜಾತ್ರೆಯಲ್ಲಿ ಮಾ ಕ್ಷೇತ್ರ ಶಿಶುವಿನಾಳ ಜಾತ್ರೆಗೆ ಹೋಗುನು ಬಾ ಜಾತ್ರೆಯಲ್ಲಿ ಮಾ ಕ್ಷೇತ್ರ ಶಿಶುವಿನಾಳ ಜಾತ್ರೆಗೆ ಹೋಗುನು ಬಾ ಹೊದರಿಗಿಯಾ ಏ ಸತ್ಯ ಶರಣರೆದು ಬಂದಾರೋದರಿಗಿ ಮೃತ್ಯ ಲೋಕಕ್ಕೆದ್ರು ಮಾನವರಾಗಿ ಹನೋಡ ಮೃತ್ಯ ಲೋಕಕ್ಕೆದ್ರು ಮಾನವರಾಗಿ ಆ ಗುರುವೇ ಸತ್ವ ಪರೀಕ್ಷೆಯ ತೋ ಗುರುವೇನೆದುರಿಗೆ ಆ ಗುರುವ ಗೋವಿಂದರಿಗೆ ಶಿಷ್ಯ ಶರೀಪ ಯೋಗಿಯ ಹೇ ಗುರುವ ಗೋವಿಂದರಿಗೆ ಶಿಷ್ಯ ಶರೀಪ ಯೋಗಿ ಅಧ್ಯಾತ್ಮದ ಅನುಭವ ಉಂಡ್ರ ನಿಜವಾಗಿ ಜಾತ್ರೆ ಕ್ಷೇತ್ರ ಶಿಶುವಿನಳ ಜಾತ್ರೆಗೆ ಹೋಗೋಣ ಮಹಾತ್ಮರ ಮಹಿಮೆಯ ತಿಳಿಯೋಣ ಬಾ ಪ್ರೀತಿಲೆ ತತ್ವದಳಾಡೋಣ ಬಾಬಾ ದಾತ್ರಿಯಲ್ಲಿ ಮಾ ಕ್ಷೇತ್ರ ಶಿಶುವಿನಳ ಜಾತ್ರೆಗೆ ಹೋಗೋಣ ಬಾ ತಗದಂಗ ಕೋಗಿಲ ಧ್ವನಿ ಏ ಸೋಧ ಮಾಡಿ ತಗದಂಗ ಕೋಗಿಲ ಧ್ವನಿ ಹದ ಮಾಡಿ ನುಡಿಸುವರು ತಂತಿ ಚುಣು ಚುಣಿ ಹದ ಮಾಡಿ ನುಡಿಸುವರು ತಂತಿ ಚುಣು ಚುಣಿ ಸಂಚಾರ ಮಾಡುತ್ತವನ್ನೇ ಸಾಗಿ ಬಂದರು ಸದ್ಗುರು ಶರೀಫರು ತ್ರಿಕಾಲ ಜ್ಞಾನಿ ಜಾತ್ರೆಗೆ ಹೋಗೋಣ ಮಹಿಮೆಯ ಕೇಳೋಣ ತತ್ವದಳಾಡೋಣ ಬಾಬಾ ಜಾತ್ರೆಯಲ್ಲಿ ಮಹಾಕ್ಷೇತ್ರ ಶಿಶುವಿನ ಹಾಳ ಜಾತ್ರೆ ಹೋಗೋಣ ಬಾ ಏ ಜಾತ್ರೆಯಲ್ಲಿ ಮಹಾಕ್ಷೇತ್ರ ಶಿಶುವಿನ ಹಾಳ ಜಾತ್ರೆಗೆ ಹೋಗೋಣ ಬಾ ಮಹಾತ್ಮರ ಮಹಿಮೆಯ ತಿಳಿಯೋಣ ಬಾ ಪ್ರೀತಿಲೆ ತತ್ವದಳಾಡೋಣ ಬಾಬಾ ಜಾತ್ರೆಯಲ್ಲಿ ಮಹಾಕ್ಷೇತ್ರ ಶಿಶುವಿನ ಹಾಳ ಜಾತ್ರೆಗೆ ಹೋಗೋಣ ಬಾ ಕ್ಷೇತ್ರ ಶಿಶುವೆ ಮಾಡ ಜಾತ್ರೆ ಹೋಗೋಣ ಬಾ ಮಹಾತ್ಮರ ಮಹಿಮೆಯ ತಿಳಿಯೋಣ ಬಾ ಪ್ರೀತಿಲಿ ತತ್ವಗಳಾಡೋಣ ಬಾಬಾ ಜಾತ್ರೆಯಲ್ಲಿ ಮಹಾಕ್ಷೇತ್ರ ಶಿಶುವಿನ ಹಾಳ ಜಾತ್ರೆ ಹೋಗೋಣ ಬಾ ಮುಂಡುಗೋಡ ತಾಲೂಕ ನೋಡ್ಯಾರ ಹೊಕ್ಕ ಹೌದು ಸರಿ ಪಜ್ಜ ಮುಂಡುಗೋಡ ತಾಲೂಕ ನೋಡ್ಯಾರ ಹೊಕ್ಕ ಏ ಮುಂದಿನ ವಿಚಾರ ಹಾಕ್ಯಾರೋ ಲೆಕ್ಕ ಮುಂದಿನ ವಿಚಾರ ಹಾಕ್ಯಾರೋ ಲೆಕ್ಕ ಆಗಿತ್ತು ಬ್ಯಾಸಿಗೆ ದಿನ ಬಾಳ ಬಿಸಲಿನ ಸ್ವಕ್ಕ ಅವಾಗ ಇತ್ತು ಬ್ಯಾಸಿಗೆ ದಿನ ಬಾಳ ಬಿಸಲಿನ ಸ್ವಕ್ಕ ಬಾರಿ ನೆರಡಿಕ್ಕಾಗಿ ಶರೀರಕ್ಕೆ ಅಂತಾರೋ ಏ ಬಾರಿ ನೆರಡಿಕ್ಕಾಗಿ ಶರೀರಕ್ಕ ಅಂತಾರು ಯಾರಿಗೆ ಹೇಳತ್ತೀರಿ ದಾರಿ ಹಿಡಿ ಮುಂದಕ್ಕ ಜಾತ್ರೆ ಹೋಗೋಣ ಬಾ ಮಹಾತ್ಮರ ಮಹಿಮೆಯ ತಿಳಿಯೋಣ ಬಾ ಪ್ರೀತಿಲಿ ತತ್ವಗಳಾಡೋಣ ಬಾಬಾ ಜಾತ್ರೆಯಲ್ಲಿ ಮಹಾಕ್ಷೇತ್ರ ಶಿಶುವಿನ ಜಾತ್ರೆ ಹೋಗೋಣ ಬಾ ಏ ಜಾತ್ರೆಯಲ್ಲಿ ಮಹಾಕ್ಷೇತ್ರ ಶಿಶುವಿನ ಜಾತ್ರೆಗೆ ಹೋಗೋಣ ಬಾ ಮಹಾತ್ಮರ ಮಹಿಮೆಯ ತಿಳಿಯೋಣ ಬಾ ಪ್ರೀತಿಲೆ ತತ್ವದಳಾಡೋಣ ಬಾಬಾ ದಾತ್ರೆಯಲ್ಲಿ ಮಾ ಕ್ಷೇತ್ರ ಶಿಶುವಿನಳ ಜಾತ್ರೆ